ಇದ ಬಿರುದ ಜಗವೆಲ್ಲರಿಯೇ ಎತ್ತಿದ ಬಿರುದ ಜಗವೆಲ್ಲರಿಯೇ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದ ಬಿರುದ ಜಗವೆಲ್ಲರಿಯೇ ಎತ್ತಿದ ಬಿರುದ ಜಗವೆಲ್ಲರಿಯೇ ಮಹಾದೇವ ಮಹಾದೇವ ಮಹಾದೇವ ಮಹಾದೇವ ಇಲ್ಲಿಂದ ಮುಂದೆ ಶಬ್ದವಿಲ್ಲ ಇಲ್ಲಿಂದ ಮುಂದೆ ಶಬ್ದವಿಲ್ಲ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಪಶುಪತಿ ಜಗಕ್ಕೆ ಏಕೈಕ ಸರಿ ಗ ಮ ಗ ರೆ ಗ ಬ ನಿ ದ ಸ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದ ಬಿರುದ ಜಗವೆಲ್ಲರಿಯೇ ಎತ್ತಿದ ಬಿರುದ ಜಗವೆಲ್ಲರಿಯೇ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಸ್ವಾಮಿ ನೀನು ಸ್ವಾಮಿ ನೀನು ಶಾಶ್ವತ ನೀನು. ಮೌನೇಶ್ ಕುಮಾರ್ ಛಾವಣಿಯವರದೇ ಧ್ವನಿಯಲ್ಲಿ ಇನ್ನೊಂದು ಬಸವಣ್ಣನವರ ವಚನ. ಆ